ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ, ಈ ಬಗ್ಗೆ ಭದ್ರಾವತಿ ಕೃಷಿ ಇಲಾಖೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದ UH ಸಂಜನ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕೃಷಿ ಇಲಾಖೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದಂತಹ ಸಂಜನ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇಂದು ನಮಗೆ ಅಡಕೆ ಸಿಪ್ಪೆಯಿಂದ ಗೊಬ್ಬರವನ್ನು ಯಾವ ರೀತಿ ತಯಾರಿಸಬೇಕು, ರೈತರು ಅದರ ವೈಜ್ಞಾನಿಕವಾಗಿ ಯಾವ ರೀತಿ ಅದನ್ನು ಬಳಸಬಹುದು ಅನ್ನೋದನ್ನ ಹೆಚ್ಚಿನ ಮಾಹಿತಿ ನಮ್ಮ ಜೊತೆ ಹಂಚಿಕೊತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇವತ್ತಿನ ಒಂದು ವಿಚಾರದ ಬಗ್ಗೆ ತಾವು ಮಾತಾಡೋದಾದ್ರೆ, ಅಡಿಕೆ ಸಿಪ್ಪೆನ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ, ಬೀದಿ ಇಲ್ಲೋ ಹಾಕಿ ಕೊನೆಗೆ ಸುಟ್ಟು ಬಿಡ್ತಾರೆ, ಅದನ್ನ ಬಳಕೆ ಮಾಡ್ಕೊಳಲ್ಲ, ರೋಡಲ್ಲಿ ಹಾಕಿ ಸುಟ್ಟು ಬಿಡೋದು ನಾವು ನೋಡಿದೀವಿ. ವಾತಾವರಣಕ್ಕೆ ಸೇರ್ಕೊಂಡು ಕಲುಷಿತ ಆಗುತ್ತೆ ಅಂತಾನು ಕೇಳ್ಪಟ್ವಿ. ನೀವು ಹೇಳ್ತೀರಾ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಮಾಡಬಹುದು ಅಂತ ಹೇಳ್ತೀರಾ, ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಾ ಮೇಡಮ್? ಈಗ ನಾವು ನೋಡಿದೀವಿ, ಗೊಬ್ಬರವನ್ನ ಹಸುವಿನ ಏನು ಗಂಜಲ ಮತ್ತೆ ಸಗಣಿಯನ್ನ ಯೂಸ್ ಮಾಡಿಕೊಂಡು ಗೊಬ್ಬರವನ್ನ ತಯಾರಿಕೆ ಮಾಡ್ತಾರೆ. ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಕೆ ಮಾಡುವುದನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡು ಬಂದಿದ್ದೇವೆ. ಆದ್ರೆ ಈಗ ರೈತರು ಸಾವಯವ ಗೊಬ್ಬರ ವಿಷಯಕ್ಕೆ ಬಂದಾಗ, ಸಾವಯವ ಗೊಬ್ಬರವನ್ನ ತಮ್ಮ ಮನೆಯಲ್ಲಿಯೇ ಹೇಗೆ ತಯಾರಿ ಮಾಡ್ಕೊಳ್ಬಹುದು ಅನ್ನೋದನ್ನ ಯೋಚನೆ ಮಾಡಿದಾಗ, ಅಡಿಕೆ ಸಿಪ್ಪೆ ಈಗ ಈ ಒಂದು ಭಾಗದಲ್ಲಿ ನಮ್ಮ ಮಲೆನಾಡು ಅರೆ ಮಲೆನಾಡು ಭಾಗದಲ್ಲೆಲ್ಲ ಹೆಚ್ಚಾಗಿ ನಾವು ಅಡಿಕೆ ಬೆಳೆಯೋದನ್ನ ಕಂಡು ಬರುತ್ತದೆ. ಮೊದಲಿಗೆ ಎಲ್ಲ ಭತ್ತ ಬೆಳೀತಿದ್ದಂತಹ ಜಾಗದಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ಅಡಿಕೆಯನ್ನು ಹೆಚ್ಚಾಗಿ ಹಾಕುತ್ತಿದ್ದಾರೆ. ಈ ಅಡಿಕೆಯಿಂದ ಬಂದಂತಹ ಸಂಸ್ಕರಣೆ ಮಾಡಿ ನಂತರ ಬಂದಂತಹ ಅಡಿಕೆ ಸಿಪ್ಪೆ ಏನಿದೆ, ಆ ಅಡಿಕೆ ಸಿಪ್ಪೆಯನ್ನ ಯೂಸ್ ಮಾಡಿಕೊಂಡು ಹೇಗೆ ಗೊಬ್ಬರವನ್ನ ತಯಾರಿಕೆ ಮಾಡಬಹುದು ಅನ್ನೋದನ್ನ ಕುರಿತು ಮೇಡಮ್ ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರೆ, ಅಡಿಕೆ ಸಿಪ್ಪೆ ಅಂದ್ರೆ ತ್ಯಾಜ್ಯವನ್ನ ಸುಡುವುದರಿಂದ ಆಗ್ತಕ್ಕಂತ ನಷ್ಟಗಳ ಬಗ್ಗೆ ಏನ್ ಹೇಳ್ತೀರಿ? ನಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ನ್ಯೂಸ್ ಅಲ್ಲೆಲ್ಲ ನೋಡಿದೀವಿ, ಈಗ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ, ಪಂಜಾಬ್, ಹರಿಯಾಣ ಮತ್ತು ದೆಹಲಿ ಅಂತ ರಾಜ್ಯಗಳಲ್ಲಿ, ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಕಬ್ಬನ್ನ ಬೆಳೀತಾ ಇದ್ರು. ಈ ಕಬ್ಬನ್ನ ಬೆಳೆದು ನಂತರ ಅದರ ಬಂದಂತಹ ತ್ಯಾಜ್ಯವನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಸುಡ್ತಾ ಇದ್ರು ರೈತರು. ಆ ತ್ಯಾಜ್ಯವನ್ನ ಮರುಬಳಕೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರು ತಿಳಿದಿರ್ಲಿಲ್ಲ. ಹಾಗಾಗಿ ಅಲ್ಲೆಲ್ಲ ಆ ತ್ಯಾಜ್ಯವನ್ನ ಸುಡುವುದರಿಂದ ವಾಯುಮಾಲಿನ್ಯ ಹೆಚ್ಚಾಗಿ ಆಗ್ತಾ ಹೋಯ್ತಲ್ಲಿ. ಆ ತ್ಯಾಜ್ಯವನ್ನ ಸುಡುವಾಗ ಅದ್ರಿಂದ ಹೊರಬರುವ ಏನ್ ಗಾಳಿ ಇದೆ ಅದನ್ನ ಮಾನವರು ಸೇವಿಸ್ತಾ ಹೋದಾಗ ಅವರಲ್ಲಿ ಶ್ವಾಸಕೋಶದ ತೊಂದರೆಗಳಾದಂತಹ ಅಸ್ತಮಾ ಇರ್ಬೋದು ಮತ್ತೆ ಇನ್ನಿತರ ಕಾಯಿಲೆಗಳಿರ್ಬೋದು ಬರುವ ಸಾಧ್ಯತೆ ಇರುತ್ತದೆ. ನಾವು ನಮ್ಮ ಕರ್ನಾಟಕದಲ್ಲಿ ಭಾಗಕ್ಕೆ ಬಂದ್ರೆ, ಈ ಕರ್ನಾಟಕದ ಭಾಗದಲ್ಲಿ ಗಮನಿಸಿದ್ರೆ, ಮೊದಲು ಅಡಿಕೆಯನ್ನ ಹೆಚ್ಚಾಗಿ ಬೆಳೀತಾ ಇದ್ದಂತಹ ಮಲೆನಾಡು ಪ್ರದೇಶ ಈಗ ಅದಷ್ಟೇ ಸೀಮಿತವಾಗದೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿಯೂ ಸಹ ಅಡಿಕೆಯನ್ನ ಬೆಳೆಯೋದನ್ನ ನಾವು ಈಗ ಕಂಡು ಬರ್ತಾ ಇದೆ. ಅಲ್ಲೆಲ್ಲ ಗಮನಿಸಬಹುದು, ಈ ಅಡಿಕೆಯನ್ನ ಬೆಳೀತಾ ಇರೋ ಪ್ರದೇಶ ಹೆಚ್ಚಾದಂತೆಲ್ಲ ಅಡಿಕೆಯಿಂದ ಬಂದಂತಹ ಸಂಸ್ಕರಣೆ ಮಾಡಿ ಬಂದಂತಹ ತ್ಯಾಜ್ಯ ಏನಿದೆ, ಅಡಿಕೆ ಸಿಪ್ಪೆಯನ್ನ ನಾವು ನೀವೆಲ್ಲ ಗಮನಿಸಿದ ಹಾಗೆ ಈಗ ರೋಡ್ ಮೇಲೆಲ್ಲ ಹಾಕಿರ್ತಾರೆ, ಇನ್ನೇನೋ ನೀರ್ ಕಾಯಿಸಲು ಯೂಸ್ ಮಾಡ್ಕೋತಾ ಹೋಗ್ತಾರೆ, ಮತ್ತೆ ಇನ್ನೆಲ್ಲೋ ಸುರಿತಾರೆ, ಹಾಗೆ ಗುಂಪಲ್ಲಿ ಇಡ್ತಾರೆ ಹೊತ್ತು ಅದನ್ನ ಸ್ವತಃ ತಮ್ಮ ಮನೆಯಲ್ಲಿ ಅವರೇ ಹೇಗೆ ಬಳಕೆ ಮಾಡ್ಕೊಳ್ಬಹುದು, ಹೇಗೆ ಗೊಬ್ಬರವನ್ನ ತಯಾರಿಸಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿದಿಲ್ಲ. ಇದ್ರ ಬಗ್ಗೆ ಈ ವಿಷಯವನ್ನ ಅವ್ರು ತಿಳ್ಕೊಂಡ್ರೆ ವೈಜ್ಞಾನಿಕ ಪದ್ಧತಿಯಲ್ಲಿ ಅವರು ಹೇಗೆ ಗೊಬ್ಬರವನ್ನ ತಯಾರಿಸ್ಕೋಬಹುದು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಅವರು ತಾವೇ ಸ್ವತಃ ತಮ್ಮ ಒಂದು ಅಡಿಕೆ ತ್ಯಾಜ್ಯದಿಂದ ಬಂದಂತಹ ಸಿಪ್ಪೆಯನ್ನ ಮರುಬಳಕೆ ಮಾಡ್ಕೋಬಹುದು, ಸಾವಯವ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡಬಹುದು ಅಂತ ಹೇಳ್ಬೋದು. ಜೊತೆಗೆ ಮೇಡಮ್, ಇದರಿಂದ ನೀವು ಗೊಬ್ಬರವನ್ನು ಮಾಡ್ಕೋಬಹುದು ಅಂತ ಹೇಳಿದ್ರಿ, ಈ ಅಡಿಕೆಯಿಂದ ಸಿಗ್ತಕ್ಕಂಥ ತ್ಯಾಜ್ಯಗಳನ್ನು ಬಳಸಿ ರೈತರು ಯಾವ ರೀತಿ ಈ ಗೊಬ್ಬರವನ್ನು ತಯಾರಿ ಮಾಡ್ಕೋಬಹುದು ಅಂತ ಹೇಳ್ತೀರಿ? ಅಡಿಕೆ ಸಿಪ್ಪೆಯಿಂದ ಗೊಬ್ಬರವನ್ನ ತಯಾರು ಮಾಡ್ಕೋಬೇಕು ಅಂದ್ರೆ ಮೊದಲು ಪಿಟ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗುತ್ತೆ. ಪಿಟ್ ಅಂದ್ರೆ ಈ ಗುಂಡಿಗಳನ್ನ ಎಷ್ಟು ಆಳದಲ್ಲಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 3 ಮೀಟರ್ ಉದ್ದ, 1.5 ಮೀಟರ್ ಅಗಲ, 1 ಮೀಟರ್ ಆಳದಲ್ಲಿ ಗುಂಡಿಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅಥವಾ ಅವರು ಗುಂಡಿಗಳನ್ನ ಆದ್ರೂ ಪ್ರಿಪೇರ್ ಮಾಡ್ಕೋಬಹುದು, ಅಥವಾ ಸಿಮೆಂಟ್ ತೊಟ್ಟಿಗಳನ್ನ ಆದರೂ ಕಟ್ಸ್ಕೋಬಹುದು. ಸಿಮೆಂಟ್ ತೊಟ್ಟಿಗಳಾದ್ರೆ ಅದು ಒಂಥರ ಪರ್ಮನೆಂಟ್ ಆಗಿರುತ್ತೆ, ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಈಗ ದೊಡ್ಡ ರೈತರು ಏನಿರ್ತಾರೆ ಅವರು ಈ ಸಿಮೆಂಟ್ ತೊಟ್ಟಿಗಳನ್ನ ಕಟ್ಸ್ಕೊಂಡ್ರೆ ಒಳ್ಳೇದು. ಈಗ ಸಣ್ಣ ರೈತರಿಗಾದ್ರೆ ಅವರು ಅವರ ಒಂದು ಅಡಿಕೆ ಬೆಳೆಯುವಂತ ಪ್ರದೇಶ ಏನಿರುತ್ತೆ, 1-2 ಎಕರೆ ಅಷ್ಟಿರುತ್ತೆ, ಅಂತವರು ಏನ್ ಮಾಡ್ಬೋದು ಅಂದ್ರೆ ಗುಂಡಿಗಳಲ್ಲಿ ತಯಾರಿಕೆ ಅಡಿಕೆ ಸಿಪ್ಪೆಯಿಂದ ಗೊಬ್ಬರವನ್ನ ತಯಾರಿಕೆ ಮಾಡ್ಕೋಬಹುದು. ಅಥವಾ ವರ್ಮಿ ಕಾಂಪೋಸ್ಟ್ ಬ್ಯಾಗ್ಗಳು ಬರುತ್ತೆ, ಹಸಿರು ಕಲರ್ ಒಂದು ಪ್ಲಾಸ್ಟಿಕ್ ಬ್ಯಾಗ್ಗಳು ನೀವೆಲ್ಲ ನೋಡಿರ್ಬೋದು. ಆ ಬ್ಯಾಗ್ಗಳಲ್ಲಾದ್ರೂ ಸಹ ಅಡಿಕೆ ಸಿಪ್ಪೆಯಿಂದ ಈ ತ್ಯಾಜ್ಯಗಳಿಂದ ಅವರು ಗೊಬ್ಬರವನ್ನ ತಯಾರಿಕೆ ಮಾಡ್ಕೋಬಹುದು. ನಾವು ಹೇಳೋದಾದ್ರೆ ಸುಮಾರು 1 ಹೆಕ್ಟೇರ್ ಅಡಿಕೆ ತೋಟದಲ್ಲಿ ನಮಗೆ 6-7 ಟನ್ ಅಷ್ಟು ಅಡಿಕೆ ಸಿಪ್ಪೆ ತ್ಯಾಜ್ಯವಾಗಿ ದೊರೀತಾ ಹೋಗುತ್ತೆ. ಇದನ್ನ ಸುಡೋ ಬದಲು ಅವರು ಉತ್ತಮವಾದಂತಹ ಸಾವಯವ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡ್ಕೋಬಹುದು. ಮೊದಲಿಗೆ ಪಿಟ್ ಮಾಡಿದ ನಂತರ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಲೇಯರ್ ವೈಸ್ ನಾವು ತ್ಯಾಜ್ಯಗಳನ್ನ ಹರಡ್ತಾ ಬರ್ಬೇಕಾಗುತ್ತೆ. ಮೊದಲನೇದಾಗಿ ಮೊದಲನೇ ಲೇಯರ್ ಅಲ್ಲಿ ಅಂದ್ರೆ ಕೆಳಗಡೆ ಏನ್ ಹಾಕ್ಬೇಕು ಅಂದ್ರೆ ನಾವು ಆಳದ ಗುಂಡಿಯಲ್ಲಿ ಈ ಅಡಿಕೆ ಸಿಪ್ಪೆ ಅಥವಾ ಅದು ತುಂಡುಗಳನ್ನಾಗೂ ಕತ್ತರಿಸಬಹುದು. ಅದು ಒಣಗಿದ್ರೂ ಓಕೆ ಅಥವಾ ಹಸಿಯಾಗಿದ್ದರೂ ಸಹ ಬಳಕೆ ಮಾಡಬಹುದು. ಅದರ ಜೊತೆಗೆ ಈ ಅಡಿಕೆಯ ಎಲೆಗಳಾಗಿರ್ಬೋದು ಅಥವಾ ಬಿದ್ದಿರದಂತಹ ಟೊಂಗೆಗಳು ಏನ್ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೇಕು. ಈ ಫಸ್ಟ್ ಲೇಯರ್ ಅಲ್ಲಿ ಅದೆಲ್ಲ ಕತ್ತರಿಸಿದ ಅಡಿಕೆ ಸಿಪ್ಪೆಯನ್ನ ಹಾಕಿದ ನಂತರ ಸೆಕೆಂಡ್ ಲೇಯರ್ ಅಲ್ಲಿ ಏನ್ ಹಾಕ್ಬೇಕು ಅಂದ್ರೆ ಈ ಸಗಣಿ ಮತ್ತೆ ಹಸುವಿನ ಗಂಜಲ ಏನ್ ಬರುತ್ತೆ ಇದನ್ನ ಮುಖ್ಯವಾಗಿ ಹಾಕ್ಲೇಬೇಕಾಗುತ್ತೆ. ಈ ಸಗಣಿ ಮತ್ತು ಆಕಳ ಗಂಜಲದಲ್ಲಿ ನಮಗೆ ಹೆಚ್ಚಾಗಿ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಈ ಮೈಕ್ರೋ ಆರ್ಗಾನಿಸಮ್ಸ್ ಅಡಿಕೆ ಸಿಪ್ಪೆಯ ತ್ಯಾಜ್ಯವನ್ನ ಕಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕಳೆಯೋದಕ್ಕೆ ಮುಖ್ಯವಾಗಿ ನಮಗೆ ಮೈಕ್ರೋ ಆರ್ಗಾನಿಸಮ್ಸ್ ಬೇಕೇ ಬೇಕು. ಹಾಗಾಗಿ ಸಗಣಿ ಮತ್ತು ಆಕಳ ಗಂಜಲವನ್ನ ಸ್ಲರಿ ಏನಿರುತ್ತೆ ಅದನ್ನ ನೀರಿನ ಮಿಶ್ರಣ ಮಾಡಿಕೊಂಡು ಅದನ್ನ ಚೆನ್ನಾಗಿ ಕಲಸಿ ಅದನ್ನ ಎರಡನೇ ಲೇಯರ್ ಅಲ್ಲಿ ಹಾಕೋಬೇಕಾಗುತ್ತೆ. ನಂತರ ಇದರ ಜೊತೆಗೆ ದ್ವಿದಳ ಧಾನ್ಯದ ಗಿಡಗಳು ಅಂತ ನಾವೇನ್ ಹೇಳ್ತೀವಿ, ಗ್ಲಿರಿಸಿಡಿ ಆಗಿರ್ಬೋದು ಅಥವಾ ಡಯಾಂಚ ಆಗಿರ್ಬೋದು ಅಥವಾ ಅವರೇ ತಮ್ಮ ತೋಟದಲ್ಲಿ ಬೆಳೆದಂತಹ ಅಲಸಂದೆ ಉದ್ದು ಮುಂತಾದ ಗೊಬ್ಬರದ ಗಿಡಗಳಾದ ಎಲೆಗಳನ್ನ ಬಳಕೆ ಮಾಡ್ಕೋಬಹುದು. ಮೂರನೇದಾಗಿ ಈ ಥರ್ಡ್ ಲೇಯರ್ ಅಲ್ಲಿ ಏನ್ ಹಾಕ್ಬೇಕಂದ್ರೆ ಈ ಮೈಕ್ರೋಬಿಯಲ್ ಡಿಕಂಪೋಸರ್ ಅಂತ ಕರಿತೀವಿ, ಮೈಕ್ರೋಬಿಯಲ್ ಇನಾಕ್ಯುಲಮ್ ಅಂತ, ಅದು ನಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಮೈಕ್ರೋಬಿಯಲ್ ಇನಾಕ್ಯುಲಮ್ ಅನ್ನ ನಾವು ಏನಕ್ಕೆ ಬಳಕೆ ಮಾಡ್ಬೇಕು ಅಂದ್ರೆ ಈ ಒಂದು ಗೊಬ್ಬರ ತಯಾರಿಕೆ ಆಗುತ್ತಲ್ಲ ಅದರ ಒಂದು ಸಮಯವನ್ನ ಕಡಿಮೆ ಮಾಡಬೇಕು. ಅಂದ್ರೆ ನಮಗೆ ಗೊಬ್ಬರ ನಮಗೆ ಬೇಗ ಬೇಕು ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಆಕ್ಟಿವಿಟಿನ ಜಾಸ್ತಿ ಮಾಡ್ಬೇಕಾಗುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ ಆಕ್ಟಿವಿಟಿ ಜಾಸ್ತಿ ಮಾಡ್ಬೇಕು ಅಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಅಂತ ಏನ್ ಕರಿತೀವಿ ಇದರ ಒಂದು ಇನಾಕ್ಯುಲಮ್ ಮೈಕ್ರೋಬಿಯಲ್ ಡಿಕಂಪೋಸರ್ ಗಳಲ್ಲಿ ಇರುತ್ತೆ. ಅದನ್ನ ನಾವು ಹೊರಗಡೆ ಅಂಗಡಿಗಳಿಂದ ತಗೊಂಬಂದು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಒಂದ್ರ ಮೇಲೊಂದು ಲೇಯರ್ ಗಳನ್ನಾಗಿ ನಾವು ಈ ತ್ಯಾಜ್ಯಗಳನ್ನ ಹಾಕ್ತಾ ಹೋಗ್ಬೇಕಾಗುತ್ತೆ. ಈ ತ್ಯಾಜ್ಯಗಳನ್ನ 2-3 ಲೇಯರ್ ವರೆಗೆ ಒಂದ್ರ ಮೇಲೊಂದು ಹಾಕ್ತಾ ಹೋದ್ರೆ ಫೈನಲ್ ಲೇಯರ್ ಅಲ್ಲಿ ಟಾಪ್ ಲೇಯರ್ ಅಲ್ಲಿ ನಾವು ಒಣಗಿದ ಹುಲ್ಲು ಒಣಗಿದ ಎಲೆಗಳನ್ನ ನಾವು ಹಾಕ್ಬೇಕಾಗತ್ತೆ. ಇದರ ಜೊತೆಗೆ 15 ದಿನಕ್ಕೊಮ್ಮೆ ಅದನ್ನ ತಿರುವಾಗ್ತಾ ಇರಬೇಕು, ಜೊತೆಗೆ ನೀರನ್ನ ಸಿಂಪಡಣೆ ಮಾಡ್ತಾ ಇರಬೇಕು. ಈ ರೀತಿ ನಾವು ಗೊಬ್ಬರವನ್ನ ತಯಾರು ಮಾಡಲು ಇದೆಲ್ಲ ಪ್ರೊಸೆಸ್ ಅನ್ನ ನಾವು ಮಾಡ್ತಾ ಬಂದ್ವಿ ಅಂದ್ರೆ ಸುಮಾರು 160-170 ದಿನಗಳಲ್ಲಿ ನಮಗೆ ಈ ಗೊಬ್ಬರ ಪೂರ್ತಿಯಾಗಿ ತಯಾರಾಗುತ್ತದೆ. ಈ ಗೊಬ್ಬರವನ್ನ ನಾವು ಪ್ರತಿ ಗಿಡಕ್ಕೆ ಚಿಕ್ಕ ಮರಗಳಾದ್ರೆ ಈ ಅಡಿಕೆ ತೋಟದಲ್ಲಿ ಚಿಕ್ಕದಾಗಿ ಹಚ್ಚಿರ್ತಾರೆ, 2-3 ವರ್ಷಗಳ ಗಿಡಗಳಿರುತ್ತೆ. ಇಂಥ ಒಂದು ಗಿಡಗಳಲ್ಲಿ ಸಣ್ಣ ಗಿಡ ಆದ್ರೆ ನಾವು 2-3 ಪುಟ್ಟಿಯಷ್ಟು ನಾವು ಈ ಅಡಿಕೆ ಸಿಪ್ಪೆಯಿಂದ ತಯಾರಾದ ಗೊಬ್ಬರವನ್ನ ಹಾಕಬಹುದು. ಜೊತೆಗೆ ದೊಡ್ಡ ಗಿಡ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಲ್ಯಾಂಡ್ ಆದ್ರೆ, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಅರೆಕನಟ್ ಫಾರ್ಮ್ ಆದ್ರೆ ಅಂಥದ್ರಲ್ಲಿ ನಾವು 1 ಹೆಕ್ಟೇರ್ಗೆ ಸುಮಾರು 2.5 ಎಕರೆ ಪ್ರದೇಶದಲ್ಲಿ ನಾವು 8-10 ಟನ್ ಅಷ್ಟು ಈ ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದಂತಹ ಗೊಬ್ಬರವನ್ನ ಬಳಕೆ ಮಾಡ್ಕೋಬಹುದು. ಪಿಟ್ ಅಂತ ಹೇಳಿದ್ರೆ ಎಷ್ಟು ಆಳ ಇರಬೇಕು ಅಂತ ಹೇಳ್ತೀರಾ ಮೇಡಮ್? ಸುಮಾರು 1 ಮೀಟರ್ ಅಷ್ಟು ಆಳ ಇದ್ರೆ ಸಾಕಾಗುತ್ತೆ. ಆದ್ರೆ ಈ ಕೆಲವರು ಅವರ ಒಂದು ತೋಟದಲ್ಲಿ ತ್ಯಾಜ್ಯಗಳು ಹೆಚ್ಚಿನಾಗಿದ್ರೆ, ತ್ಯಾಜ್ಯಗಳು ಈಗ 1-10 ಹೆಕ್ಟೇರ್ ಇರುವಂತಹ ರೈತರ ಒಂದು ಮನೆ ಪ್ರದೇಶದಲ್ಲಿ ರೈತರ ಒಂದು 10 ಹೆಕ್ಟೇರ್ ಅಷ್ಟು ಅಡಿಕೆಯನ್ನು ಬೆಳೆಸ್ತಾ ಇದ್ರು ಅಂದ್ರೆ ಅವರು 2-3 ಪಿಟ್ಗಳನ್ನಾದ್ರೂ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು ಅಥವಾ ಒಂದೇ ಗುಂಡಿಗಳಲ್ಲಾದ್ರೂ ಮಾಡ್ಕೋಬಹುದು. ತ್ಯಾಜ್ಯ ಎಷ್ಟು ಅವೈಲೇಬಿಲಿಟಿ ಇದೆ ಅನ್ನೋದ್ರ ಮೇಲೆ ನಾವು ಗುಂಡಿಗಳನ್ನ ಎಷ್ಟು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಅನ್ನೋದು ಅವಲಂಬಿತವಾಗಿರುತ್ತದೆ. ಜಮೀನಿನಲ್ಲಿಯೇ ಅವ್ರು ಮಾಡ್ಕೋಬಹುದು ಅಥವಾ ಕೆಲವರು ಜಮೀನಿನಲ್ಲಿಯೇ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಅವ್ರ ಮನೆ ಸುತ್ತಮುತ್ತ ಎಷ್ಟು ಜಾಗ ಇರುತ್ತೋ ಅದೇ ಜಾಗದಲ್ಲಿ ಅವರು ಹೊಸದಾಗಿ ಜಾಗವನ್ನ ಕೊಂಡ್ಕೋಬೇಕು ಅಂತಿಲ್ಲ. ಅವರ ಸುತ್ತಮುತ್ತಲಿನಲ್ಲಿರೋ ಅವೈಲೇಬಿಲಿಟಿ ಇರುವಂತಹ ಜಾಗದಲ್ಲಿಯೇ ಎಷ್ಟು ಆಳದಲ್ಲಿ, ಸುಮಾರು 1 ಮೀಟರ್ ಉದ್ದ ಇದ್ರೆ ಸಾಕಾಗುತ್ತೆ. ಜೊತೆಗೆ ಅವ್ರಿಗೆ ಜಾಸ್ತಿ ಬೇಕು, ನಾವು ಹೆಚ್ಚಿಗೆ ಟನ್ನಷ್ಟು ನಮಗೆ ಗೊಬ್ಬರ ಬೇಕು, ನಮಗೆ ಅಷ್ಟೊಂದು ಬೇಕಾಗುತ್ತದೆ, ನಾವು ಜಾಸ್ತಿ ಮಾಡ್ಕೋತಾ ಇದೀವಿ ಅಂದ್ರೆ ಅವರು 2 ಮೀಟರ್ ಆಳವರೆಗೂನಾದ್ರೂ ಮಾಡ್ಕೋಬಹುದು, 1.5 ಮೀಟರ್ ಆಳದವರೆಗೂ ಮಾಡ್ಕೋಬಹುದು. ಜೊತೆಗೆ ಮೇಡಮ್, ಈ ಒಂದು ಅಡಿಕೆ ಸಿಪ್ಪೆ ಅದು ಕಳೆಯೋದಕ್ಕೆ ತುಂಬಾ ಜಾಸ್ತಿ ದಿನ ಬೇಕಾಗುತ್ತೆ ಅಂತ ಕೇಳ್ಪಡ್ತೀವಿ, ಬಟ್ ಆದ್ರೆ ಈ ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸಿ ಈ ಒಂದು ಕಳೆಯೋದನ್ನ ಎಷ್ಟು ಬೇಗವಾಗಿ ಮಾಡಿಕೊಂಡು ರೈತರು ಗೊಬ್ಬರವನ್ನು ಪಡ್ಕೋಬಹುದು ಅಂತ ಹೇಳ್ತೀರಾ? ಈಗ ಅಡಿಕೆ ಸಿಪ್ಪೆ ಕಳೆಯೋದಕ್ಕೆ ನೀವು ಹೇಳಿದಾಗೆ ಹೆಚ್ಚು ಸಮಯ ಯಾಕೆ ತಗೊಳುತ್ತೆ ಅಂದ್ರೆ, ಈ ಅಡಿಕೆ ಸಿಪ್ಪೆಯಲ್ಲಿ ಲಿಗ್ನಿನ್ ಅನ್ನೋ ಕಂಟೆಂಟ್ ಇರುತ್ತೆ. ಲಿಗ್ನಿನ್, ಸೆಲ್ಯುಲೋಸ್ ಮತ್ತೆ ಹೆಮಿ ಸೆಲ್ಯುಲೋಸ್ ಅದು ಹೆಚ್ಚಾಗಿರುತ್ತೆ. ಈ ಲಿಗ್ನಿನ್ ಅನ್ನೋದು ಸುಮಾರು 7% ಅಷ್ಟಿದ್ರೆ, ಸೆಲ್ಯುಲೋಸ್ ಅನ್ನೋದು 53% ಹೆಮಿ ಸೆಲ್ಯುಲೋಸ್ ಅನ್ನೋದು 33% ಈ ಕಂಟೆಂಟ್ಗಳು ಹೆಚ್ಚಾಗಿರೋದ್ರಿಂದ ಅಡಿಕೆ ಸಿಪ್ಪೆ ಸಹಜವಾಗಿ ಕಳೆಯೋದಕ್ಕೆ ಸುಮಾರು 1.5 ವರ್ಷದಿಂದ 2 ವರ್ಷದವರೆಗೆ ಟೈಮ್ ತಗೊಳ್ಳುತ್ತೆ ಸಹಜವಾಗಿ ಅದ್ ಕಳಿಬೇಕಂದ್ರೆ. ಶೀಘ್ರವಾಗಿ ಕಳಿಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಮೈಕ್ರೋ ಆರ್ಗಾನಿಸಮ್ಸ್, ಏನು ಮೈಕ್ರೋಬಿಯಲ್ ಇನಾಕ್ಯುಲಮ್ ಅಂತ ಹೇಳ್ದೆ ನಾನು, ಆ ಸೂಕ್ಷ್ಮಾಣು ಜೀವಿಗಳನ್ನ, ಹೆಚ್ಚಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳು ಯಾವ್ದ್ರಲ್ಲಿ ಹೆಚ್ಚಾಗಿ ನಾವು ಕಂಡುಬರುತ್ತೆ ಅಂದ್ರೆ, ಆಕಳ ಗೋಮೂತ್ರ ಮತ್ತು ಸಗಣಿ, ಗಂಜಲ, ಈ ಒಂದು ಸ್ಲರಿ ಬಳಕೆ ಮಾಡ್ಕೊಳ್ಬೇಕು. ಇದರಲ್ಲಿ ನಾವು ಹೆಚ್ಚಾಗಿ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ, ಅಥವಾ ಮೈಕ್ರೋಬಿಯಲ್ ಡಿಕಂಪೋಸರ್ಸ್ ಅಂತ ಏನು ಹೊರಗಡೆ ಸಿಗುತ್ತೆ ಅದನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ಈ ಅಡಿಕೆ ಸಿಪ್ಪೆ ಕಳೆಯುವ ಸಮಯವನ್ನ ಕಡಿಮೆ ಮಾಡಬಹುದು. ಇದರಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ಸಿಎನ್ ರೇಷಿಯೋ ಅಂತ ಕರಿತೀವಿ ನಾವು. ಸಿಎನ್ ರೇಷಿಯೋ ಅಂದ್ರೆ ಕಾರ್ಬನ್ ನೈಟ್ರೋಜನ್ ರೇಷಿಯೋ, ಇಂಗಾಲ ಮತ್ತು ಸಾರಜನಕದ ರೇಷಿಯೋ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಡಿಕಂಪೋಸಿಷನ್ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗುತ್ತೆ. ಇಂಗಾಲದ ಅಂಶ ಹೆಚ್ಚಾಗಿದ್ದು ಕಡಿಮೆ ಸಾರಜನಕ ಏನಾದ್ರೂ ಇದ್ರೆ ಗೊಬ್ಬರ ತಯಾರಿಕೆಗೆ ಹೆಚ್ಚಿಗೆ ಸಮಯವನ್ನ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ, ನಾವು ಈ ಕಾರ್ಬನ್ ಕಂಟೆಂಟ್ ಅನ್ನೋದು ಅಡಿಕೆ ಸಿಪ್ಪೆಯಲ್ಲಿ ಸುಮಾರು 57% ಇರುತ್ತೆ. ಇದಕ್ಕೆ ನಾವು ನೈಟ್ರೋಜನ್ ಕಂಟೆಂಟ್ ಹೆಚ್ಚಿಗೆ ಮಾಡ್ಬೇಕಂದ್ರೆ ಗೊಬ್ಬರದ ಗಿಡ ಅಂತ ಏನ್ ಕರಿತೀವಿ, ಗ್ಲಿರಿಸೀಡಿಯಾ, ಇದರ ಒಂದು ಎಲೆಗಳನ್ನ ಉಪಯೋಗ ಮಾಡೋದ್ರಿಂದ ನೈಟ್ರೋಜನ್ ಕಂಟೆಂಟ್ ಅನ್ನ ನಾವು ಹೆಚ್ಚಿಗೆ ಮಾಡಬಹುದು. ಈ ಸಿಎನ್ ರೇಷಿಯೋ ಅವಾಗ ಏನಾಗುತ್ತೆ, ಮೇಂಟೈನ್ ಆಗ್ತಾ ಹೋಗುತ್ತೆ. ಈ ಸಿಎನ್ ರೇಷಿಯೋ ಮೇಂಟೈನ್ ಆದಾಗ ನಮಗೆ ಗೊಬ್ಬರ ಕಳೆಯುವಿಕೆಯ ಸಮಯ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ನಾವು ಗೊಬ್ಬರವನ್ನ ಸುಮಾರು 4-5 ತಿಂಗಳಲ್ಲಿ ಗೊಬ್ಬರವನ್ನ ಪಡ್ಕೋಬಹುದಾಗಿದೆ. ಈ ಮೈಕ್ರೋಬಿಯಲ್ ಇನಾಕ್ಯುಲಮ್ ಅಂತ ಏನ್ ಹೇಳಿದೆ ಇನ್ನೊಂದು, ಅದರಿಂದ ಏನ್ ಯೂಸ್ ಆಗುತ್ತೆ ನಮಗೆ ಅದನ್ನ ಬಳಸೋದ್ರಿಂದ ಅಂದ್ರೆ, ಈ ಕಳೆಯುವಿಕೆಯ ಸಮಯವನ್ನ ಸುಮಾರು 6-7 ವಾರಗಳ ವರೆಗೆ ಕಡಿಮೆ ಮಾಡ್ತಾ ಹೋಗ್ಬರುತ್ತದ. ಜೊತೆಗೆ ಈ ಒಂದು ಗೊಬ್ಬರ ತಯಾರು ಮಾಡ್ತೀವಲ್ಲ, ಅದರಲ್ಲಿ ಮೇಂಟೈನ್ ಆಗುವಂತಹ ಟೆಂಪರೇಚರ್ ಸುಮಾರು 70-80 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರೋಷ್ಟು ನೋಡ್ಕೊಳುತ್ತೆ. ಮತ್ತೆ ಹೈ ಕ್ವಾಲಿಟಿ ಕಾಂಪೋಸ್ಟ್ ಅನ್ನ ನಾವು ಇದರಿಂದ ಪಡಿಬಹುದಾಗಿದೆ. ಈಗ ಸಿಎನ್ ರೇಷಿಯೋ ಸುಮಾರು 1:10 to 1:20 ವರೆಗೆ ಇದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಈ ಒಂದು ರೇಂಜ್ ಅನ್ನ ಮೇಂಟೈನ್ ಮಾಡಲು ಈ ಮೈಕ್ರೋಬಿಯಲ್ ಇನಾಕ್ಯುಲಮ್ಗಳನ್ನ ನಾವು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಇದನ್ನ ಹೇಳ್ದಾಗೆ ಸಗಣಿ, ಆಕಳದ ಗಂಜಲ ಮತ್ತು ಈ ಗೊಬ್ಬರದ ಗಿಡಗಳ ಎಲೆಗಳು, ಇದನ್ನೆಲ್ಲ ಬಳಸೋದ್ರಿಂದ ನಾವು ಏನ್ ಮಾಡಬಹುದು ಅಂದ್ರೆ, ಈ ಅಡಿಕೆ ಸಿಪ್ಪೆ ಇಷ್ಟು ಹಾರ್ಡ್ ಆಗಿರುತ್ತಲ್ಲ, ಈ ಒಂದು ಅಡಿಕೆ ಸಿಪ್ಪೆ ಹಾರ್ಡ್ ಆಗಿರೋದನ್ನು ಸಹ ನಾವು ಕಳಿಯೋ ಹಾಗೆ ಮಾಡಬಹುದು. ಮತ್ತೆ ಅತಿ ವೇಗದಲ್ಲಿ ಅಂದ್ರೆ 4-5 ತಿಂಗಳಲ್ಲಿ ನಮಗೆ ಬೇಕು ಅಂದ್ರೆ ಬೇಕಂದಾಗ ನಾವು ಗೊಬ್ಬರವನ್ನು ತಯಾರಿಸಿಕೊಳ್ಬಹುದು. ಈ ಅಡಿಕೆ ಸಿಪ್ಪೆ ಅಂತ ಹೇಳಿದ್ರೆ ಮೇಡಮ್, ಪ್ರಾರಂಭದಲ್ಲಿ ಅದನ್ನ ಬೇರೆ ಕಡೆ ಒಣಗಿಸಿ ಒಂದು ಗುಂಡಿಗಳಿಗೆ ಹಾಕಬೇಕು ಅಥವಾ ಹಸಿ ಸಿಪ್ಪೆನೆ ಈ ಗುಂಡಿಗೆ ಹಾಕೋದು ಅಂತ ಹೇಳ್ತೀರಾ ಮೇಡಮ್? ಒಣಗಿಸಾದ್ರೂ ಬಳಸ್ಕೋಬಹುದು ಅಥವಾ ಹಸಿದಾಗಾದ್ರೂ ನಾವು ಬಳಸ್ಕೋಬಹುದು. ಅವೈಲೇಬಿಲಿಟಿ ಹೇಗಿರುತ್ತೆ, ಈಗ ಕೆಲವರು ಆಲ್ರೆಡಿ ಅಡಿಕೆಯನ್ನ ಕೊಯ್ಸಿರ್ತಾರೆ, ಕೊಯ್ಸಿ ಹಾಗೆ ಹಸಿ ಸಿಪ್ಪೆ ಇರುತ್ತೆ, ಆಲ್ರೆಡಿ ಅವೈಲೇಬಲ್ ಇರುತ್ತೆ, ಅವ್ರಿಗೆ ನೆಕ್ಸ್ಟ್ ಗೊಬ್ಬರ ಬೇಕು ಅಂದಾಗ ಅವ್ರು ಈಗಲೇ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಗೊಬ್ಬರ ಯಾವಾಗ ಬೇಕು ಅವಾಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಗೊಬ್ಬರ ನಮಗೆ ಈಸಿಯಾಗಿ ಸಿಗಲ್ಲ. ಗೊಬ್ಬರ ಬೇಕೆಂದಾಗ ಸಿಗ್ಬೇಕಂದ್ರೆ ಈಗ 4-5 ತಿಂಗಳ ಮುಂಚೆನೆ ಅವ್ರು ಪ್ಲಾನ್ ಮಾಡಿಕೊಂಡು, ಅವ್ರು ಮೊದಲೇ ಕಳೆಯೋದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಗುಂಡಿಗಳನ್ನ ನಿರ್ಮಿಸಿಕೊಂಡು ಲೇಯರ್ ವೈಸ್ ಲೇಯರ್ ನಾನು ಏನ್ ಹೇಳ್ತಾ ಹೋದ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಮತ್ತೆ ಸಗಣಿ, ಆಕಳ ಗಂಜಲ ಮತ್ತೆ ಮೈಕ್ರೋಬಿಯಲ್ ಇನಾಕ್ಯುಲಮ್ ಎಲ್ಲ ಹಾಕಿ ಅವ್ರು 15 ದಿನಗಳಿಗೊಮ್ಮೆ ತಿರುಗಿಸ್ತಾ ಬಂದ್ರು ಅಂದ್ರೆ, ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಸ್ವಲ್ಪ ನೀರನ್ನ ಹಾಕಿ ಮೇಂಟೈನ್ ಮಾಡಿದ್ರು ಅಂದ್ರೆ ಅವರು ಉತ್ತಮವಾದಂತಹ ಸಾವಯವ ಗೊಬ್ಬರವನ್ನ ಈ ತ್ಯಾಜ್ಯದಿಂದ ಬಳಕೆ ಮಾಡ್ಕೊಳ್ಬಹುದು. ವೈಜ್ಞಾನಿಕ ಪದ್ಧತಿಯನ್ನು ರೈತರು ಅನುಸರಿಸ್ತಲೇ ಹೋದ್ರೆ ಎಷ್ಟು ಸುಮಾರು 1 ವರ್ಷ ಆಗಬಹುದು ಅಂತ ಹೇಳ್ತೀರಿ ಮೇಡಮ್? 1.5 ವರ್ಷದಿಂದ 2 ವರ್ಷದವರೆಗೆ ಟೈಮ್ ತಗೊಳುತ್ತೆ ಅದು. ವೈಜ್ಞಾನಿಕ ಪದ್ಧತಿ ಏನೂ ಅಳವಡಿಸಿಕೊಂಡಿಲ್ಲ, ಅವ್ರು ಹಾಗೆ ಗೊಬ್ಬರವನ್ನ ತಮ್ಮ ಒಂದು ತೋಟದಲ್ಲಿ ಹಾಗೆ ಬಿಟ್ಟಿದ್ದಾರೆ, ಆ ಅಡಿಕೆ ಸಿಪ್ಪೆಯನ್ನ ಹಾಗೆ ಬಿಟ್ಟಿದ್ದಾರೆ ಅಂದ್ರೆ ಅದು ಸಹಜವಾಗಿ ತಗೊಳ್ಳೋದಕ್ಕೆ, ಸಹಜವಾಗಿ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಅದು ಸುಮಾರು 1.5 ವರ್ಷದಿಂದ 2 ವರ್ಷಗಳ ಕಾಲ ಟೈಮ್ ತಗೊಳುತ್ತೆ. ಜೊತೆಗೆ ಗೊಬ್ಬರವನ್ನು ಮಾಡಲಿಕ್ಕೆ ಅದಕ್ಕೆ ಆದಂತಹ ಒಂದು ಖರ್ಚು ವೆಚ್ಚಗಳಿರುತ್ತೆ. ಈ ಒಂದು ಗೊಬ್ಬರ ತಯಾರಿಸಕ್ಕೆ ವೈಜ್ಞಾನಿಕ ಪದ್ಧತಿಯಲ್ಲಿ ಎಷ್ಟು ಖರ್ಚಾಗಬಹುದು ಒಬ್ಬ ರೈತರಿಗೆ ಅಂತ ಹೇಳ್ತೀರಾ, ಹೆಕ್ಟರ್ ವೈಸ್ ಹೇಳೋದಾದ್ರೆ? ಈಗ ಅದು ಎಷ್ಟು ಖರ್ಚು ಅನ್ನೋದಕ್ಕಿಂತ ರೈತರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಗೊಬ್ಬರದ ಗುಂಡಿಗಳನ್ನ ತಯಾರು ಮಾಡ್ಕೊಳ್ಬೇಕು. ಈಗ ರೈತರು ತುಂಬಾ ದೊಡ್ಡ ರೈತರಾದ್ರೆ ಸಿಮೆಂಟ್ ಪಿಟ್ಗಳನ್ನ ಮಾಡ್ಕೋಬಹುದು. ಸಿಮೆಂಟ್ ಪಿಟ್ಗಳನ್ನ ಕಟ್ಸಿದಾಗ ಅವರಿಗೆ ಹೆಚ್ಚು ವೆಚ್ಚ ತಗಲುತ್ತೆ. ಅದೇ ಈಗ ಸಣ್ಣ ರೈತರಾದ್ರೆ ಅವರು 1-2 ಎಕರೆಯಷ್ಟು ಮಾತ್ರ ಇರುತ್ತೆ ಅಡಿಕೆ ಬೆಳೀತಾ ಇರ್ತಾರೆ. ಅಂಥವ್ರು ಗುಂಡಿಗಳಲ್ಲಿ ಈ ಒಂದು ಗೊಬ್ಬರವನ್ನು ತಯಾರಿಕೆ ಮಾಡಿಕೊಂಡ್ರೆ ಅವರಿಗೆ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಈ ವರ್ಮಿ ಕಾಂಪೋಸ್ಟ್ ಬ್ಯಾಗ್ ಅಂತ ಏನು ಹೇಳ್ದೆ ಅದನ್ನು ಯೂಸ್ ಮಾಡ್ಕೋಬಹುದು. ಅದನ್ನು ಯೂಸ್ ಮಾಡಿಕೊಂಡ್ರು ಅವರಿಗೆ ಹೆಚ್ಚಿಗೆ ವೆಚ್ಚ ಏನು ತಗೊಳೋದಿಲ್ಲ. ಸುಮಾರು 1,000-2,000 ಹಬ್ಬಬ್ಬ ಅಂದರೆ ಅಷ್ಟು ಮಾತ್ರ. ಇಷ್ಟು ಖರ್ಚು ಮಾಡಿದ್ರೆ ಅವರಿಗೆ ಗೊಬ್ಬರ ತಯಾರಿಕೆ ಈಸಿಯಾಗಿ ಮಾಡ್ಕೊಳ್ಬಹುದು. ಈಗ ಒಂದು ಪಿಟ್ಗೆ ಇಷ್ಟು ಸುಮಾರು 1,000-ಷ್ಟು ಮಾತ್ರ ಖರ್ಚಾಗುತ್ತೆ. ಈಗ ಅವರು 2 ಗುಂಡಿ ಮಾಡ್ಕೊಂಡ್ರು ಅಂದ್ರೆ ಹೆಚ್ಚಿಗೆ ತ್ಯಾಜ್ಯ ಅವರ ಅಡಿಕೆ ತೋಟದಲ್ಲಿ ಬರ್ತಾ ಇದೆ ಅಂದ್ರೆ 2-3 ಗುಂಡಿಗಳನ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. 2-3,000 ಹೆಚ್ಚಿಗೆ ಖರ್ಚಾಗ್ತಾ ಹೋಗುತ್ತೆ. ಅವ್ರು ಯಾವ ರೀತಿ ಬಳಕೆ ಮಾಡ್ಕೊಂತಾರೆ, ಎಷ್ಟು ತ್ಯಾಜ್ಯ ಇದೆ ಅನ್ನೋದ್ರ ಮೇಲೆ ಅವರಿಗೆ ಎಷ್ಟು ವೆಚ್ಚ ತಗುಲುತ್ತೆ ಅನ್ನೋದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಈಗ ರೈತರು ಹಳೆ ಕಾಲದಲ್ಲೆಲ್ಲ ತಮ್ಮ ಮನೆಯಲ್ಲಿ ಹಸು ಮತ್ತು ಕರಗಳನ್ನೆಲ್ಲ ಸಾಕ್ತಾ ಇದ್ರು. ಅವಾಗ ಗಂಜಲ ಮತ್ತೆ ಆಕಳ ಸಗಣಿ ಈಸಿಯಾಗಿ ದೊರೀತಾ ಇತ್ತು. ಅಂತ ಒಂದು ಸಮಯದಲ್ಲಿ ಅವರು ಹೊರಗಡೆಯಿಂದ ತರುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅವರು ಈ ಸಗಣಿಗೆಲ್ಲ ವೆಚ್ಚ ಮಾಡಬೇಕಾಗಿಲ್ಲ. ಅವರು ಮನೆಯಲ್ಲಿಯೇ ಸಿಗೋದ್ರಿಂದ, ಮನೆಯಲ್ಲಿಯೇ ತ್ಯಾಜ್ಯ ಸಿಗ್ತಾ ಇದೆ, ಹೆಚ್ಚಿಗೆ ದೊರೀತಾ ಇದೆ. 8-10 ಹಸುಗಳನ್ನ ಕಟ್ಕೊಂಡಿದ್ದಾರೆ, ಹಸುವಿನ ಸಗಣಿ ಡೈಲಿ ಬರ್ತಾ ಇದೆ, ಡೈಲಿ ಸಿಗ್ತಾ ಇದೆ ಅಂದಾಗ ಅವರು ಅದಕ್ಕೆಲ್ಲ ಖರ್ಚು ಮಾಡುವಂತ ಅಗತ್ಯ ಇರಲ್ಲ. ಮತ್ತೆ ಜೊತೆಗೆ ಈಗೇನ್ ಮೈಕ್ರೋಬಿಯಲ್ ಇನಾಕ್ಯುಲಮ್ ಅಂತ ಹೇಳಿದೆ, ಅದನ್ನ ಅವ್ರು ಹೊರಗಡೆಯಿಂದ ಕೊಂಡ್ಕೊಳ್ಳಬೇಕಾಗುತ್ತದೆ. ಅದು ಅವ್ರ ಮನೆಯಿಂದ ಸಿಗೋದಲ್ವಲ್ಲ, ಹಾಗಾಗಿ ಹೊರಗಡೆಯಿಂದ ತಂದಾಗ ಅದ್ರ 1 ಕೆಜಿಗೆ 200-300 ರೂಪಾಯಿ ಅದಕ್ಕಾದ್ರೂ ಖರ್ಚು ಮಾಡಲೇಬೇಕು. ಅವ್ರ ಗುಂಡಿಗಳು ಎಷ್ಟಿದೆ, 2-3 ಗುಂಡಿಗಳು ಪಿಟ್ಗಳನ್ನ ತೋಡ್ಕೊಂಡು ಅವರು ತ್ಯಾಜ್ಯಗಳನ್ನ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ 2-3 ಕೆಜಿಯಷ್ಟು ಮೈಕ್ರೋಬಿಯಲ್ ಇನಾಕ್ಯುಲಮ್ ಅವರು ಕೊಂಡ್ಕೊಳ್ಳಬೇಕಾಗುತ್ತದೆ. ಈಗ ಹೆಚ್ಚು ಬಿಸಿಲು ಮತ್ತು ಮಳೆ ಬೀಳುವಂತಹ ಪ್ರದೇಶ ಏನಾದರೂ ಇದ್ರೆ ಅಂತ ಒಂದು ಪ್ರದೇಶಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅವರು ಶೇಡ್ ನೆಟ್ಗಳನ್ನು ಸಹ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗ ಬರುತ್ತೆ. ಈ ಶೇಡ್ ನೆಟ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಖರ್ಚು ಆಗೇ ಆಗುತ್ತೆ. ಹೆಚ್ಚಿಗೆ ಮಳೆ ಬರ್ತಾ ಇದೆ, ತಳ್ಳಿ ಸೈಡ್ ಎಲ್ಲ ತುಂಬಾ ಮಳೆ ಬರ್ತಾ ಇರುತ್ತೆ. ಅಂತ ಒಂದು ಟೈಮಲ್ಲಿ ಅವ್ರು ಗೊಬ್ಬರ ತಯಾರಿಕೆ ಮಾಡ್ಕೊಡ್ತಾ ಇರ್ತಾರೆ. ಮಳೆ ಬಂದು ಹಾಳಾಯ್ತು ಅನ್ನೋದ್ರ ಬದಲು ಶೇಡ್ ನೆಟ್ಗಳನ್ನ ಕಟ್ಸ್ಕೊಂಡ್ರೆ ಮಾಡ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಅದಕ್ಕೆ ಖರ್ಚು ಬರುತ್ತೆ. ಇದಕ್ಕೆಲ್ಲ ಆದ್ರೆ ಅವ್ರ ರಾಸಾಯನಿಕ ಗೊಬ್ಬರವನ್ನ ಏನು ಹೊರಗಿಂದ ಕೊಂಡ್ಕೋತಾ ಇದ್ದಾರೆ, ಆ ರಾಸಾಯನಿಕ ಗೊಬ್ಬರಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದಂತಹ ಗೊಬ್ಬರ ಏನಿದೆ ಅದರಿಂದ ಸುಮಾರು 4-5 ಸಾವಿರ ರೂಗಳಷ್ಟು ಅವರು ಉಳಿಸಬಹುದಾಗಿದೆ. ಈಗ ಸಾವಯವ ಗೊಬ್ಬರ ಏನು ಕೊಟ್ಟಿಗೆ ಗೊಬ್ಬರ ತಗೊಂತಾರೆ, ಅದು ಒಂದು 8-10 ಸಾವಿರ ಬೆಲೆ ಬಾಳುತ್ತೆ ಒಂದು ಲೋಡ್ಗೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಿಂದ ನಾವು 4-5 ಸಾವಿರದಷ್ಟು ಉಳಿಕೆ ಮಾಡಬಹುದಾಗಿದೆ. ಮೈಕ್ರೋಬಿಯನ್ ಇನಾಕ್ಯುಲಮ್ ಅಂತ ಹೇಳಿದ್ರೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ಒಂದೊಂದು ಪಿಟ್ಟಿಗೆ ಹಾಕ್ತಾ ಹೋಗ್ಬೇಕು, ಯಾವ ರೀತಿ ಹಾಕ್ತಾ ಹೋಗ್ಬೇಕು? ಅದು ಲೇಯರ್ ವೈಸ್ ಹಾಕ್ಬೇಕು ಅಂತ ಹೇಳಿದ್ನಲ್ಲ, ಅದು ಸುಮಾರು 1-2 ಕೆಜಿಯಷ್ಟು ತಗೊಂಡ್ರೆ ಒಂದು ಗುಂಡಿಯಲ್ಲಿ 2-3 ಲೇಯರ್ ವರೆಗೂ ಬರುತ್ತೆ ಅದು ಮೈಕ್ರೋಬಿಯಲ್ ಇನಾಕ್ಯುಲಮ್. ಮೊದಲನೇ ಲೇಯರ್ ಅಲ್ಲಿ ನಾವು ಅಡಿಕೆ ಸಿಪ್ಪೆ ಹಾಕ್ತಿವಿ, 2ನೇ ಲೇಯರ್ ಅಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಹಾಕ್ತಿವಿ, ಅದ್ರ ನಂತರ ಗಂಜಲವನ್ನೆಲ್ಲ ಹಾಕ್ತಿವಿ, ಅದ್ರ ನಂತರ ಈ ಇನಾಕ್ಯುಲಮ್ ಹಾಕ್ತಿವಲ್ಲ ಒಂದ್ ಲೇಯರ್, 1-2 ಲೇಯರ್ ಬರುತ್ತೆ ಮ್ಯಾಕ್ಸಿಮಮ್ ಆಗಿ, ಅಷ್ಟಕ್ಕೆ 1 ಕೆಜಿಯಷ್ಟು ಸಾಕಾಗುತ್ತೆ. ಜೊತೆಗೆ ನೀವು ಈ ಕೊಟ್ಟಿಗೆ ಗೊಬ್ಬರಕ್ಕೂ ಮತ್ತೆ ಅಡಿಕೆ ಸಿಪ್ಪೆ ಏನ್ ವ್ಯತ್ಯಾಸಗಳನ್ನ ಏನ್ ಕಾಣಬಹುದು ಅಂತ ಹೇಳ್ತೀರಿ ಮೇಡಮ್? ಅದರಲ್ಲಿರ್ತಕ್ಕಂಥ ಪೋಷಕಾಂಶಕ್ಕೂ ಇದಕ್ಕಿರ್ತಕ್ಕಂಥ ಪೋಷಕಾಂಶಕ್ಕಿರುವ ವ್ಯತ್ಯಾಸದ ಬಗ್ಗೆ? ಕೊಟ್ಟಿಗೆ ಗೊಬ್ಬರದಲ್ಲಿ ಈ ಲಿಗ್ನಿನ್ ಸೆಲ್ಲೋಸ್ ಹೆಮಿ ಸೆಲ್ಲೋಸ್ ಕಂಟೆಂಟ್ಗಳು ಇರೋದಿಲ್ಲ. ಅಡಿಕೆ ಸಿಪ್ಪೆಯಲ್ಲಿ ಲಿಗ್ನಿನ್ ಸೆಲ್ಲೋಸ್ ಹೆಮಿ ಸೆಲ್ಲೋಸ್ ಕಂಟೆಂಟ್ ಇರುತ್ತಲ್ಲ, ಇದು ಕಳೆದ ಹಾಗೆ ನಮಗೆ ಮೇಜರ್ ಪೋಷಕಾಂಶಗಳು ಏನ್ ಹೇಳ್ತೀವಿ, ನೈಟ್ರೋಜನ್, ಫಾಸ್ಫರಸ್, ಮೆಗ್ನೀಷಿಯಂ ನಂತಹ ಮೇಜರ್ ಪೋಷಕಾಂಶಗಳು, ಜೊತೆಗೆ ಮೈಕ್ರೋ ಪೋಷಕಾಂಶಗಳು ಅಂತ ಕರಿತೀವಿ, ಸೂಕ್ಷ್ಮ ಪೋಷಕಾಂಶಗಳು ಅಂತ ಏನ್ ಕರಿತೀವಿ, ಜಿಂಕ್ ಮತ್ತೆ ಬೋರಾನ್ ನಂತಹ ಪೋಷಕಾಂಶಗಳು ಸಹ ಇದ್ರಲ್ಲಿ ದೊರೆಯುತ್ತೆ. ಅದೇ ಕೊಟ್ಟಿಗೆ ಗೊಬ್ಬರದಲ್ಲಿ ಜಿಂಕ್ ಮತ್ತೆ ಬೋರಾನ್ ಪೋಷಕಾಂಶಗಳು ಇರೋದಿಲ್ಲ. ಈಗ ಅಡಿಕೆಯಲ್ಲಿ ಅಡಿಕೆ ಅಂಡೋಡಕ ಅಂತ ಎಲ್ಲ ಬರುತ್ತೆ, ಅದರಲ್ಲಿ ಬೋರಾನ್ ಡಿಫಿಷಿಯನ್ಸಿ ಆಗಿರೋದ್ರಿಂದನೆ ನಾವು ಬೋರಾನ್ ಅನ್ನ ಹೊರಗಿನಿಂದ ತಗೊಂಬಂದು ಹಾಕ್ಬೇಕು, ಬೋರಾನ್ ಡಿಫಿಷಿಯನ್ಸಿ ಆಗಿದೆ, ಕಾಯಿಗಳು ಉದುರುತ್ತಾ ಇದೆ ಅಂತ ಎಲ್ಲ ಹೇಳ್ತಾರೆ ಅಡಿಕೆಯಲ್ಲಿ. ಅವಾಗ ಈ ಬೋರಾನ್ನ ಹೊರಗೆಯಿಂದ ತರೋ ಬದಲು ಅಡಿಕೆ ಸಿಪ್ಪೆಯಿಂದನೇ ಗೊಬ್ಬರ ಮಾಡಿಬಿಟ್ಟು ಅವರ ಅದೇ ಒಂದು ತ್ಯಾಜ್ಯವನ್ನ ಅಡಿಕೆ ತೋಟಕ್ಕೆ ಸೇರಿಸೋದ್ರಿಂದ, ಅದೇ ಮಣ್ಣಿಗೆ ಸೇರಿಸೋದ್ರಿಂದ ಈ ಬೋರಾನ್ ಮತ್ತೆ ಜಿಂಕ್ ನಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದಂತಹ ಗೊಬ್ಬರದಿಂದಲೇ ಕೊಡಬಹುದು. ಒಟ್ಟಲ್ಲಿ ತಾವು ಹೇಳೋ ಪ್ರಕಾರವಾಗಿ ಅಡಿಕೆ ಸಿಪ್ಪೆಯಿಂದ ತಯಾರಿಸಿದ ಗೊಬ್ಬರ ಹೆಚ್ಚು ಉತ್ತಮ ಅಂತ ಹೇಳ್ತೀರಿ? ಹೌದು. ಈ ಒಂದು ಈ ಗೊಬ್ಬರದಿಂದ ರೈತರು ಯಾವ್ಯಾವ ರೀತಿಯಾದ ಉಪಯೋಗಗಳನ್ನ ಮಾಡ್ಕೋಬಹುದು ಅಂತ ಹೇಳ್ತೀರಿ? ಈ ಅಡಿಕೆ ಸಿಪ್ಪೆಯಿಂದ ಸುಮಾರು ಉಪಯೋಗಗಳಿದಾವೆ. ಅದರದ ಮೊದಲನೇದಾಗಿ ನೋಡ್ತಾ ಹೋದ್ರೆ ಈ ರಾಸಾಯನಿಕ ಗೊಬ್ಬರದ ಬಳಕೆ ಏನಿದೆ, ಇದನ್ನ ಅಡಿಕೆ ಸಿಪ್ಪೆ ಗೊಬ್ಬರವನ್ನ ನಾವು ತಯಾರಿ ಮಾಡ್ಕೊಂಡ್ರೆ ತುಂಬಾ ಕಡಿಮೆ ಮಾಡಬಹುದು. ರಾಸಾಯನಿಕ ಗೊಬ್ಬರಕ್ಕೆ ರೈತರು ಸುಮಾರು ಖರ್ಚು ಮಾಡ್ತಾರೆ. ರಾಸಾಯನಿಕ ಗೊಬ್ಬರದಾದಂತಹ ಯೂರಿಯಾ, SSP, DAP ತಗೊಂಬಂದ ಹಾಕಿದಾಗ ಅದ್ರ ರೇಟ್ ಜಾಸ್ತಿ ಇದೆ. ಇವರು ಸ್ವತಃ ತಮ್ಮ ಒಂದು ಅಡಿಕೆ ಸಿಪ್ಪೆ ಏನ್ ತ್ಯಾಜ್ಯ ಬರುತ್ತೆ ಅದರಿಂದ ಗೊಬ್ಬರ ತಯಾರಿಕೆ ಮಾಡ್ಕೊಳ್ಳೋದ್ರಿಂದ ಈ ರಾಸಾಯನಿಕ ಗೊಬ್ಬರದ ಬಳಕೆಯನ್ನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಈಗ ಕೆಲವು ರೈತರು ಸಾವಯವ ಕೃಷಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸಾವಯವ ಗೊಬ್ಬರವನ್ನ ಕೊಂಡ್ಕೋಬೇಕಾದ್ರೆ ಹೊರಗಿನಿಂದ ನಾವು ತರಲೇಬೇಕು. ಅದಕ್ಕೂ ಸಾವಯವ ಗೊಬ್ಬರಕ್ಕೆ ಇವಾಗ ಹೆಚ್ಚಿಗೆ ರೇಟ್ ಇದೆ ಹೊರಗಡೆ. ಅದು ಕೊಂಡ್ಕೊಳ್ಳಕ್ಕೆ ಕೆಲವರಿಗೆ ಆಗ್ತಾ ಇಲ್ಲ. ಆದ್ರೂ ಸಹ ಮನ್ಸ್ನಲ್ಲಿ ಏನೋ ಸಾವಯವ ಗೊಬ್ಬರ, ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ರೈತರು ಅನ್ಕೊಂಡಿರ್ತಾರೆ. ಅದನ್ನ ನಾವು ಈ ಒಂದು ಅಡಿಕೆ ಸಿಪ್ಪೆಯನ್ನು ವೈಜ್ಞಾನಿಕವಾಗಿ ಗೊಬ್ಬರ ತಯಾರಿಕೆ ಮಾಡ್ಕೊಳ್ಳೋದನ್ನ ಕಲ್ತ್ರೆ ಅವರು ಸಾವಯವ ಗೊಬ್ಬರದವನ್ನ ತಮ್ಮ ತೋಟಕ್ಕೆ ಹಾಕಿ ಬಳಕೆ ಮಾಡ್ಕೊಳ್ಬಹುದು. ಜೊತೆಗೆ ಮಣ್ಣಿನ ಫಲವತ್ತತೆ ಇದರಿಂದ ಹೆಚ್ಚಾಗ್ತಾ ಹೋಗುತ್ತೆ. ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಗಳು ಅಂತ ಏನಿರುತ್ತೆ, ಭೌತಿಕ ಗುಣಗಳು ಅಂದ್ರೆ ಈಗ ಸಾಯಿಲ್ ಕಲರ್ ಆಗಿರ್ಬೋದು, ಸಾಯಿಲ್ ಟೆಕ್ಸ್ಚರ್ ಮತ್ತೆ ಸ್ಟ್ರಕ್ಚರ್ ಅಂತ ಕರಿತೀವಿ, ಮತ್ತೆ ಸಾಯಿಲ್ ಅಲ್ಲಿ ಮಣ್ಣಿನಲ್ಲಿ ಎಷ್ಟು ಟೆಂಪರೇಚರ್ ಇದೆ ಅನ್ನೋದ್ರ ಉಷ್ಣತೆ ಎಷ್ಟಿದೆ, ಇವೆಲ್ಲ ನಾವು ಭೌತಿಕ ಗುಣಗಳು, ಭೌತಿಕ ಲಕ್ಷಣಗಳು, ಮಣ್ಣಿನಲ್ಲಿರುವಂತಹ ಭೌತಿಕ ಲಕ್ಷಣಗಳು ಅಂತ ಕರಿತೀವಿ. ರಾಸಾಯನಿಕ ಗುಣಗಳು ಅಂದ್ರೆ ಈ ಸಾಯಿಲ್ ಅಲ್ಲಿ ಇರುವಂತಹ pH ಆಗಿರ್ಬೋದು, ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಹೇಳ್ತೀವಿ, ಮತ್ತೆ ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಅಂತ ಹೇಳ್ತೀವಿ, ಸಾಯಿಲ್ ಅಲ್ಲಿ ಎಷ್ಟು ಆಲ್ಕಲಿನಿಟಿ ಇದೆ, ಮತ್ತೆ ಈ ಮೇಜರ್ ಪೋಷಕಾಂಶಗಳೇನಿರುತ್ತೆ, ನೈಟ್ರೋಜನ್, ಫಾಸ್ಫರಸ್, ಮತ್ತೆ ಮೈನರ್ ಪೋಷಕಾಂಶಗಳಾಗಿರ್ಬೋದು, ಜಿಂಕ್ ಇವೆಲ್ಲ, ಅದ್ರ ಅಬ್ಸಾರ್ಪ್ಷನ್ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನ ಏನ್ ತಿಳ್ಕೊತೀವಿ, ಅದು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಈ ಒಂದು ರಾಸಾಯನಿಕ ಗುಣಗಳು ಮತ್ತೆ ಭೌತಿಕ ಗುಣಗಳನ್ನ ಈ ಒಂದು ಗೊಬ್ಬರ ಸಾವಯವ ಗೊಬ್ಬರವನ್ನಾಗಿ ನಾವು ಅಡಿಕೆ ಸಿಪ್ಪೆಯಿಂದ ತಯಾರು ಮಾಡಿದಂತಹ ಗೊಬ್ಬರ ಬಳಕೆಯಿಂದ ಇವೆಲ್ಲ ಸುಧಾರಿಸ್ತಾ ಬರುತ್ತೆ. ಜೊತೆಗೆ ಅಡಿಕೆ ತೋಟಕ್ಕೆ ನಾವು ಅಡಿಕೆ ಸಿಪ್ಪೆಯನ್ನೇ ಗೊಬ್ಬರವನ್ನಾಗಿ ಬಳಕೆ ಮಾಡೋದ್ರಿಂದ ಈಲ್ಡ್ ಸಹ ಹೆಚ್ಚಾಗಿದೆ ಅಂತ ಕೆಲವು ರೈತರು ಹೇಳಿದ್ದಾರೆ. ಬಳಕೆ ಮಾಡಿದರೆ ಗೊತ್ತಾಗುತ್ತದೆ ಅವರಿಗೆ ಎಷ್ಟು ಈಲ್ಡ್ ಬಂದಿದೆ, ಎಷ್ಟು ಈಲ್ಡ್ ಚೆನ್ನಾಗ್ತಾ ಇದೆ. ಯಾಕೆ ಅಂದ್ರೆ ನಾವು ಅದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳಾದಂತಹ ಜಿಂಕ್ ಮತ್ತೆ ಬೋರಾನ್ ಅನ್ನ ಸೇರಿಸ್ತಾ ಇದೀವಿ. ಅದರಲ್ಲೇ ಸಿಗುವಂತಹ ಅಡಿಕೆ ಸಿಪ್ಪೆಯಲ್ಲಿ ಸಿಗುವಂತಹ ಜಿಂಕ್ ಮತ್ತೆ ಬೋರಾನ್ ಅನ್ನ ಸೇರಿಸೋದ್ರಿಂದ ಈಲ್ಡ್ ಸಹ ಜಾಸ್ತಿ ಆಗ್ತಿದೆ. ಅಡಿಕೆ ಸಿಪ್ಪೆಯಲ್ಲಿ ನಾವು ಇನ್ನೊಂದು ಗಮನಿಸಿದಾದ್ರೆ ಇಂಗಾಲ ಮತ್ತೆ ಸಾರಜನಕ ಮತ್ತೆ ರಂಜಕ ಅಂತ ಏನ್ ಕರಿತೀವಿ, ಈ ಮೇಜರ್ ಪೋಷಕಾಂಶಗಳು ಹೆಚ್ಚಾಗಿ ಸಿಗೋದಲ್ದಲೆ ಈ ಸೆಕೆಂಡರಿ ನ್ಯೂಟ್ರಿಯನ್ಸ್ ಅಂತ ಕರಿತೀವಿ. ಸೆಕೆಂಡರಿ ನ್ಯೂಟ್ರಿಯನ್ಸ್ ಅಂದ್ರೆ ಮೆಗ್ನೀಷಿಯಂ ಮತ್ತೆ ಸಲ್ಫರ್ ಅಂತ ಹೇಳ್ತೀವಿ, ಇವು ಸಹ ಹೆಚ್ಚಾಗಿರುತ್ತೆ ಅದರಲ್ಲಿ. ಮತ್ತೆ ಸೂಕ್ಷ್ಮ ಪೋಷಕಾಂಶಗಳನ್ನ ಹೇಳ್ದಾಗೆ ಜಿಂಕ್ ಮತ್ತೆ ಬೋರಾನ್ ಸಹ ಸಿಗುತ್ತೆ. ಜೊತೆಗೆ ಸಾವಯವ ಕೃಷಿ ಏನ್ ಅಳವಡಿಸ್ಕೊಳ್ಬೇಕು ಅಂತ ರೈತರು ಯೋಚನೆ ಮಾಡ್ತಾರಲ್ಲ, ಇವರು ಗೊಬ್ಬರ ಖರೀದಿಯ ಒಂದು ವೆಚ್ಚವನ್ನು ಕಡಿಮೆ ಮಾಡಬಹುದು. ಸುಮಾರು 1 ಹೆಕ್ಟೇರ್ ಅಡಿಕೆ ತೋಟದಿಂದ 6-7 ಟನ್ ಅಷ್ಟು ನಮಗೆ ಗೊಬ್ಬರ ಸಿಗ್ತಾ ಇದೆ. ಹಾಗಾಗಿ 6-7 ಟನ್ ಅಷ್ಟು ಗೊಬ್ಬರ ನಾವು ಅಡಿಕೆ ಸಿಪ್ಪೆಯಿಂದನೇ ತಯಾರು ಮಾಡಿಕೊಂಡ್ರೆ ನಾವು ಖರ್ಚನ್ನ ಸಹ ಉಳಿಸಬಹುದಾಗಿದೆ. ಈ ರೋಡ್ ಸೈಡ್ ಅಲ್ಲಿ ಇಲ್ಲಿ ಹಾಕೋ ಬದಲು ಇವನು ಗೊಬ್ಬರವನ್ನ ಅಡಿಕೆ ಸಿಪ್ಪೆಯಿಂದ ತಾವೇ ತಯಾರು ಮಾಡ್ಕೊಳ್ಳೋದ್ರಿಂದ ಖರ್ಚು ಉಳಿಸಬಹುದು. ಅವರ ಮನೆಗೆ ಸ್ವತಃ ಅವರೇ ಸಾವಯವ ಗೊಬ್ಬರವನ್ನ ಈಸಿಯಾಗಿ ತಯಾರು ಮಾಡ್ಕೋಬಹುದು. ಒಟ್ಟಲ್ಲಿ ಅಡಿಕೆ ಸಿಪ್ಪೆಯಿಂದ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಿ? ಮಣ್ಣಿನ ಫಲವತ್ತತೆ ತುಂಬಾ ಚೆನ್ನಾಗುತ್ತೆ. ರಾಸಾಯನಿಕ ಗೊಬ್ಬರದಿಂದ ಮಣ್ಣಿನ ಫಲವತ್ತತೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಹೋದಂತೆ ಕಡಿಮೆ ಆಗ್ತಾ ಇದೆ. ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ, ರೈತರು ಹೊರಗಿನಿಂದ ಗೊಬ್ಬರವನ್ನ ಯೂರಿಯಾ ಗೊಬ್ಬರವನ್ನ ಹೆಚ್ಚಿಗೆ ಹಾಕ್ತಾ ಈ ಕಳೆನಾಶಕ ರೌಂಡ್ ಅಪ್ಗಳನ್ನು ಸಹ ಬಳಸಿ ಬಳಕೆ ಮಾಡಿ ಸಾವಯವ ಗೊಬ್ಬರವನ್ನು ಬಳಕೆ ಮಾಡೋದು, ಮಣ್ಣಿನ ಫಲವತ್ತತೆಯನ್ನ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದನ್ನ ಮರ್ತಿದ್ದಾರೆ. ಹಾಗಾಗಿ ಈ ಗೊಬ್ಬರ ಏನಿದೆ ಸಾವಯವ ಗೊಬ್ಬರವನ್ನ ಅಡಿಕೆ ಸಿಪ್ಪೆಯಿಂದಲೇ ತಯಾರು ಮಾಡಿ ಅಡಿಕೆ ತೋಟಕ್ಕೆ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ಕೋಬಹುದು, ಈಲ್ಡ್ ಸಹ ಚೆನ್ನಾಗಿ ಬರುತ್ತೆ. ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂತ ಉಳಿದ ರೈತರಿಗೆ, ಇನ್ನೂ ಇದನ್ನ ಪ್ರಾರಂಭನೇ ಮಾಡಿಲ್ಲ ಅನ್ನೋ ರೈತರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಈ ಅಡಿಕೆ ಸಿಪ್ಪೆ ಏನಿದೆ ಅಡಿಕೆ ಬೆಳೆಗಾರರು ಜಾಸ್ತಿ ಆಗ್ತಾ ಹೋಗ್ತಾ ಇದಾರೆ. ಅಡಿಕೆಯನ್ನ ತಾವೇ ಸಂಸ್ಕರಣೆ ಮಾಡ್ಕೋತಾ ಇದಾರೆ. ಕೆಲವರು ಚೇಣಿಯನ್ನು ಕೊಡ್ತಾರೆ, ಕೆಲವರು ಅವರೇ ಸ್ವತಃ ತಮ್ಮ ಮನೆಯಲ್ಲಿ ಅಡಿಕೆಯನ್ನ ಬೇಯಿಸಿ ಅಡಿಕೆ ಸುಲಿಯ ಯಂತ್ರಗಳು ಸಹ ಇದಾವೆ. ಅಡಿಕೆ ಸುಲಿಯ ಯಂತ್ರಗಳಿಂದ ಈಸಿಯಾಗಿ ಅಡಿಕೆಯನ್ನ ಸುಲಿತಾರೆ, ಅಡಿಕೆ ಸಿಪ್ಪೆ ಬರುತ್ತೆ. ಅಡಿಕೆ ಸಿಪ್ಪೆ ಟನ್ಗಳಷ್ಟು ಬಂದಿರುತ್ತೆ, ಅದನ್ನ ರಾಶಿ ಹಾಕ್ತಾರೆ ಅಥವಾ ರೋಡ್ ಸೈಡ್ ಹಾಗೆ ಬಿಡ್ತಾರೆ. ಈ ಒಂದು ರೋಡ್ ಸೈಡ್ ಹಾಕೋದು, ರಾಶಿ ಹಾಕೋದು ಅಥವಾ ಸುಡೋದು ಮಾಡೋದ್ರಿಂದ ವಾಯುಮಾಲಿನ್ಯ ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತೆ. ಅದೆಲ್ಲ ಮಾಡೋ ಬದಲು ಅವರು ಸ್ವತಃ ಅವರ ತೋಟದಲ್ಲಿಯೇ ಉತ್ಪಾದನೆ ಆದಂತಹ ಈ ತ್ಯಾಜ್ಯವನ್ನ, ಅಡಿಕೆ ಸಿಪ್ಪೆ ತ್ಯಾಜ್ಯವನ್ನ ಅವರೇ ವೈಜ್ಞಾನಿಕವಾಗಿ ಹೇಗೆ ಗೊಬ್ಬರವನ್ನ ತಯಾರಿಕೆ ಮಾಡ್ಕೋಬಹುದು ಅಂತ ತಿಳ್ಕೊಂಡ್ರೆ ಅವರು ತಮ್ಮ ಮನೆಯಲ್ಲಿಯೇ ಖರ್ಚಿಲ್ಲದೆ ಅಲ್ಪ ಸ್ವಲ್ಪ ಖರ್ಚಿನಲ್ಲಿಯೇ, ಈಗ ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರ ತಂದ್ರೆ ಹೆಚ್ಚಿಗೆ ಖರ್ಚು ಮಾಡಬೇಕಾಗತ್ತೆ, ಅದರ ಬದಲು ಅವರೇ ಸಾವಯವ ಗೊಬ್ಬರವನ್ನ ಉತ್ತಮವಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಸಹ ಕಾಪಾಡ್ಕೋಬಹುದು, ಮತ್ತೆ ಪರಿಸರಕ್ಕೂ ಸಹ ತುಂಬಾ ಉಪಯುಕ್ತವಾಗಿದೆ ಅಂತ ನಾನು ಹೇಳ್ತೀನಿ. ಒಳ್ಳೇದು ಮೇಡಮ್. ತಾವು ಇದುವರೆಗೂ ಅಡಿಕೆ ಸಿಪ್ಪೆಯಿಂದ ಗೊಬ್ಬರವನ್ನು ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿದಿರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ, ಈ ಬಗ್ಗೆ ಭದ್ರಾವತಿ ಕೃಷಿ ಇಲಾಖೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದ UH ಸಂಜನಾ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು HM ಮಹೇಶ್. ಇನ್ನು ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ಹೆಚ್ ಹನುಮಕ್ಕ ಮತ್ತು ಸಂಗಡಿಗರಿಂದ ಮೈಲಾರ್ಲಿಂಗಸ್ವಾಮಿ ಪದಗಳು. Yeah.